ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ, ಕೇವಲ ಶೇಕಡ 10% ಅನ್ನುವಂತಹ ಒಂದು ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಸಸ್ಯ ರೋಗಗಳ ನಿಯಂತ್ರಣ ಎಂಬ ವಿಚಾರವಾಗಿ ಡಾಕ್ಟರ್ ಟಿ ನರೇಂದ್ರಪ್ಪ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನರೇಂದ್ರಪ್ಪ ಅವರು. ನಮಸ್ಕಾರ. ನಾವು ವ್ಯವಸಾಯವನ್ನು ಮಾಡುವಾಗ ವಿವಿಧ ರೀತಿಯ ರೋಗಗಳು ಬರೋದನ್ನ ಕಾಣ್ತೇವೆ. ಹೌದು. ಅದಕ್ಕೆ ಹಲವಾರು ರೋಗಾಣುಗಳು ಕೂಡ ಬರ್ತವೆ. ಹೌದು. ಇತ್ತೀಚಿನ ವರ್ಷಗಳಲ್ಲಿ ಈ ಸಾವಯವ ಕೃಷಿ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ. ಹೌದು. ಅದರಲ್ಲಿ ಒಂದು ಮುಖ್ಯವಾದ ಘಟಕ ಅಂದ್ರೆ ಈ ರೋಗಗಳ ನಿಯಂತ್ರಣ. ಹೌದು. ಈ ರೋಗಗಳನ್ನ ಮುಖ್ಯವಾಗಿ ನಾವು ಜೈವಿಕ ವಿಧಾನದಿಂದ ಮಾಡೋದನ್ನ ಕಾಣ್ತೇವೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಸಸ್ಯ ರೋಗಗಳನ್ನ ಯಾವ ರೀತಿ ಜೈವಿಕವಾಗಿ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಆಯ್ತು. ಮೊದಲಿಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಸಸ್ಯ ರೋಗಾಣುಗಳು ಯಾವ್ಯಾವ ಅಂತ ಹೇಳ್ತೀರಾ? ಈ ಸಸ್ಯ ರೋಗಾಣುಗಳು ಬಹಳ ಸೂಕ್ಷ್ಮ ಜೀವಿಗಳು. ಇದರಲ್ಲಿ ಶಿಲೀಂಧ್ರಗಳಿದಾವೆ, ದುಂಡಾಣುಗಳಿದಾವೆ, ನಂಜಾಣು ಅಂತಿದ್ದಾವೆ, ಜಂತು ಹುಳುಗಳಿದಾವೆ. ಇವೆಲ್ಲವನ್ನು ಸಹ ಈ ಸಸ್ಯದಲ್ಲಿ ಮೇಲ್ಗಡೆ ತಪ್ಪಿರ ಒಳಗಡೆ ಸೇರಿ ಈ ರೋಗಗಳನ್ನ ಉಂಟು ಮಾಡ್ತವೆ. ನಾನು ಮೊದಲೇ ಹೇಳಿದಂತೆ ಇವಂತರ ಸೂಕ್ಷ್ಮ ಜೀವಿಗಳು. ನಮಗೆ ಮನುಷ್ಯನಿಗೆ ಹೇಗೆ ಕಾಯಿಲೆ ಬರುತ್ತೋ ಈ ಸೂಕ್ಷ್ಮ ಜೀವಿಗಳಿಂದ, ಅದೇ ತರನೇ ಈ ಸಸ್ಯಗಳಲ್ಲೂ ಸಹ ಈ ರೋಗಾಣುಗಳು ಒಳಗಡೆ ಸೇರಿ ಈ ರೋಗನ ತರಿಸೋದಕ್ಕೆ ಕಾರಣವಾಗ್ತವೆ. ಅಂದ್ರೆ ಮುಖ್ಯವಾಗಿ ಬೇರೆ ಬೇರೆ ಬೆಳೆಗಳಿಗೆ ಬರುವಂತಹ ರೋಗಗಳು ಯಾವ್ಯಾವು ಅಂತ ಅಂದಾಗೆ, ಬೇರೆ ಬೇರೆ ಬೆಳೆಗಳಿಗೆ ಎಲೆ ಚಿಕ್ಕೆ ರೋಗ ಅಂತ ಬರ್ತದೆ, ನಮಗೆ ಕಣ್ಣಿಗೆ ಕಾಣ್ತದೆ, ಮೇಲ್ಗಡೆ ಎಲೆಯ ಮೇಲ್ಗಡೆ ಚಿಕ್ಕೆ ರೋಗ ಆಗಿರ್ತಕ್ಕಂಥದ್ದು, ಅಥವಾ ಅಂಗಮಾರಿ ರೋಗ, ಇದನ್ನ ಬ್ಲೈಟ್ ಅಂತೀವಿ, ಬ್ಲಾಸ್ಟ್ ಅಂತೀವಿ. ಆಮೇಲೆ ಬೆಂಕಿ ರೋಗ, ಯಾಕೆಂದ್ರೆ ಎಲೆಗಳೆಲ್ಲ ಸುಟ್ಟಂಗ್ ಹೋಗ್ತವೆ. ಇದು ಬೆಂಕಿ ರೋಗ, ದೂರದಿಂದ ನೋಡಿದಾಗ ಬೆಂಕಿ ಹತ್ತಂಗೆ ಅಥವಾ ಬೆಂಕಿಯಿಂದ ಉರಿದಂಗೆ ಕಾಣ್ತಾ ಇರತಕ್ಕಂಥದಕ್ಕೆ ಬೆಂಕಿ ರೋಗ ಅಂತ ಕರಿತೀವಿ. ಇದಲ್ದಲೆ ಕಾಂಡ ಕೊಳೆ, ಕೆಳಗಡೆ ಬೇರು ಕೊಳೆ ಅಥವಾ ಬೇರು ಗಂಟು ರೋಗ, ಸೊರಗು ರೋಗ ಅಂತ ಅಂತಲೂ ಕಾಣಿಸಿಕೊಳ್ಳುತ್ತವೆ. ಇದಲ್ದಲೆ ಯಾವಾಗ ರೋಗಾಣುಗಳು ಒಳಗಡೆ ಸೇರ್ಕೊಂತವೋ ಅವಾಗ ಈ ಪತ್ರ ಹರಿತ್ನಲ್ಲಿ ಎಲ್ಲ ಕಡಿಮೆ ಆಗ್ಬಿಟ್ಟು ಕೇದಿಗೆ ರೋಗ ಅಂತ ಬರ್ತದೆ, ಬೂದಿ ರೋಗ ಅಂತ ಬರುತ್ತೆ, ಚಿಬ್ಬು ರೋಗ ಅಂತಲೂ ಸಹ ಬೇರೆ ಬೇರೆ ವಿಧವಾದ ರೋಗಗಳು ಅದರ ರೋಗ ಲಕ್ಷಣಗಳಾಗಿ ಕಾಣಿಸಿಕೊಳ್ತವೆ. ಈಗ ಈ ಸಸ್ಯ ರೋಗಗಳು ಬಂದ್ಮೇಲೆ ಹೌದು ನಾವು ಸರಿಯಾದಂತಹ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹೌದೌದು. ಮುಖ್ಯವಾಗಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ? ನೋಡಿ, ಬೇರೆ ಬೇರೆ ವಿಧವಾದ ಕ್ರಮಗಳಿದಾವೆ, ಬೇಸಾಯ ಕ್ರಮಗಳಿದಾವೆ, ಅಥವಾ ರೋಗ ನಿರೋಧಕ ತಳಿ ಇರ್ತವೆ, ಅವನ್ನು ಉಪಯೋಗಿಸಿಕೊಂಡು ಸಹ ನಾವು ರೋಗನ ಹತೋಟಿ ಮಾಡಬಹುದು. ಇದಲ್ದಲೆ ಈಗ ಮೊದಲೇ ಹೇಳಿದಂತೆ, ತಾವು ಹೇಳಿದಂತೆ ಈ ಜೈವಿಕ ಹತೋಟಿ ಅಥವಾ ಜೈವಿಕ ನಿಯಂತ್ರಣ ಅಂದ್ರೆ ಒಂದು ಸೂಕ್ಷ್ಮಾಣು ಉಪಯೋಗಿಸಿಕೊಂಡು ಇನ್ನೊಂದು ಸೂಕ್ಷ್ಮಾಣನ್ನ ನಿಯಂತ್ರಣ ಮಾಡೋದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಹೇಳೋದು. ಅದು ಸಹ ಈ ಸಾವಯವ ಕೃಷಿಯಲ್ಲಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಪ್ರಚಾರಕ್ಕೆ ಬಂದಿದೆ. ನೋಡಿ, ಅತಿ ಹೆಚ್ಚಿನದಾಗಿ ಯಾವಾಗಲೂ ರಾಸಾಯನಿಕ ಔಷಧಿಗಳನ್ನ ಬಳಕೆ ಮಾಡಿದ್ದೇ ಆಯ್ತು ಅಂದ್ರೆ ಈ ಪರಿಸರದ ಮೇಲೆ ಮಾಲಿನ್ಯತೆ ಬರುತ್ತೆ. ನೀರಿನ ಮೇಲೆ ಆಗಲಿ, ಮಣ್ಣಿನಲ್ಲಾಗಲಿ, ಗಾಳಿಯಲ್ಲಾಗಲಿ, ಒಂದು ಈ ದುಷ್ಪರಿಣಾಮಗಳು ಕಾಣಿಸಿಕೊಳ್ತವೆ. ಅದು ಬೇರೆ ಬೇರೆ ರೀತಿ ಇರುತ್ತೆ. ಅದಲ್ಲದೆ ಈ ಸೂಕ್ಷ್ಮಾಣು ಜೀವಿಗಳ ಮೇಲೂ ಸಹ ಈ ಔಷಧಿಗಳು ಒಂದು ಕಾಡೋದ್ರಿಂದ ಅದರ ಮೇಲೂ ಸಹ ದುಷ್ಪರಿಣಾಮ ಬರುತ್ತೆ. ಇದಲ್ದಲೆ ನಾವು ಉಪಯೋಗಿಸ್ತಕ್ಕಂಥ ಆಹಾರ ಧಾನ್ಯ, ತರಕಾರಿ, ಈ ಹಣ್ಣು ಇವೆಲ್ಲವನ್ನೂ ಸಹ ಎಲ್ಲರೂ ಸಮೇತ ಈ ಔಷಧಿಗಳೇನಾದ್ರೂ ಸೇರ್ಕೊಂಡು ಅಂತಂದ್ರೆ ಈ ನಮ್ಮ ಆರೋಗ್ಯದ ಮನುಷ್ಯನ ಆರೋಗ್ಯದ ಮೇಲೂ ಸಹ ಇದು ಹಾನಿ ಮಾಡುತ್ತೆ. ಇಷ್ಟಲ್ದಲೆ ತಮ್ಗೆ ಗೊತ್ತಿದಾಗೆ ಈ ಪ್ರಾಣಿ ಪಕ್ಷಿ ಮತ್ತೆ ಇತರ ಜೀವಿಗಳು ಸಹ ಅವಕ್ಕೂ ಸಹ ಪ್ರತಿಕೂಲ ಪರಿಣಾಮ ಉಂಟಾಗೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಬೆಳೆ ಮೇಲೆ ಅಲ್ದಲೆ ಒಂದೊಂದ್ಸರಿ ಇಳುವರಿ ಮೇಲೂ ಸಹ ದುಷ್ಪರಿಣಾಮ ಬೀಳೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಈ ಜೈವಿಕ ನಿಯಂತ್ರಣದ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದೀವಿ. ಈ ಜೈವಿಕ ನಿಯಂತ್ರಣ ಅಂತ ತಾವು ಹೇಳಿದ್ರಿ, ಹೌದು, ಈ ಜೈವಿಕ ನಿಯಂತ್ರಣದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರ? ನೋಡಿ, ಪ್ರಕೃತಿಯಲ್ಲಿ ಈಗ ಸರ್ವೇ ಸಾಮಾನ್ಯವಾಗಿ ಜೀವಾಣುಗಳಿದಾವೆ, ಮನುಷ್ಯರಿದಾವೆ, ಪಕ್ಷಿಗಳಿದಾವೆ, ಪ್ರಾಣಿಗಳಿದಾವೆ, ಎಲ್ಲವೂ ಇರ್ತವೆ. ಇವೆಲ್ಲ ಜೀವಾಣುಗಳು ಸಹ ಆಹಾರಕ್ಕೆ, ಅವು ಸಂಖ್ಯೆ ವೃದ್ಧಿ ಆಗೋದಕ್ಕೆ ಒಂದಕ್ಕೊಂದು ಪೈಪೋಟಿ ನಡೆಸಿರ್ತವೆ. ಅಂದ್ರೆ ಈ ರೋಗಾಣುಗಳ ಪೈಪೋಟಿ ನಡೆದಿದ್ದಾಗ ಅಂದ್ರೆ ನಮಗೆ ಉಪಯುಕ್ತ ಇರ್ತಕ್ಕಂಥವು ಇರ್ತವೆ, ನಮ್ಮ ಮೇಲೆ ದುಷ್ಪರಿಣಾಮ ಬೀಳತಕ್ಕಂಥವು ಇರ್ತವೆ. ಅದಕ್ಕೋಸ್ಕರ ಈ ಉಪಯುಕ್ತ ಶಿಲೀಂಧ್ರಗಳಾಗ್ಲಿ, ಈ ದುಂಡಾಣು ಅಥವಾ ದಂಡಾಣುಗಳಾಗ್ಲಿ, ಒಳ್ಳೆಯ ಸೂಕ್ಷ್ಮಜೀವಿಗಳನ್ನ ನಾವು ಗುರುತಿಸಿಬಿಟ್ಟು ಈ ಪ್ರಯೋಗಾಲಯದಲ್ಲಿ ಸ್ವಲ್ಪ ಅಭಿವೃದ್ಧಿಪಡಿಸಿ ಆಮೇಲೆ ಇದನ್ನ ಈ ಬರ್ತಕ್ಕಂಥ ರೋಗಗಳ ಮೇಲೆ ನಾವು ಮಣ್ಣಿಗೆ ಹಾಕೋದಾಗ್ಲಿ ಅಥವಾ ಸಸ್ಯಗಳ ಮೇಲೆ ಹಾಕೋದಾಗ್ಲಿ, ಹಾಕಿದ್ದೆ ಆಯ್ತು ಅಂದ್ರೆ ಈ ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡಬಹುದು, ಮತ್ತೆ ಈ ರೋಗದ ಬಾಧೆನೂ ಸಹ ಕಡಿಮೆ ಮಾಡೋದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಹೆಚ್ಚಿನದಾಗಿ ಕಾಣುತ್ತೀವಿ. ಇದಲ್ದಲೆ ಈ ಉಪಯುಕ್ತ ಸೂಕ್ಷ್ಮಾಣುಗಳು ಜೀವನ ಈ ಬಳಕೆಯಿಂದ ಈ ಸಸ್ಯಕ್ಕೆ ಆಗ್ಲಿ ಅಥವಾ ಈ ಪರಿಸರಕ್ಕೆ ಪ್ರಕೃತಿಗೆ ಆಗ್ಲಿ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಯಾಕೆಂದ್ರೆ ಅವೆಲ್ಲ ತಮಗೆ ಗೊತ್ತಿದ್ದಾಗೆ ಈ ಪ್ರಕೃತಿಯಲ್ಲಿ ಒಂದು ಅಂಶವಾಗಿರುತ್ತದ್ರಿಂದ ನಾವು ಹೊಸದಾಗಿ ಏನು ಈ ಔಷಧಿಗಳನ್ನ ಮಾಡದಂತೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇದರಿಂದ ಪರಿಸರ ಮಾಲಿನ್ಯತೆ ಆಗೋದಿಲ್ಲ, ಮತ್ತೆ ಈ ಬೇರೆ ಸೂಕ್ಷ್ಮಾಣು ಜೀವಿಗಳು ಅಥವಾ ಪ್ರಾಣಿ ಪಕ್ಷಿಗಳ ಮೇಲೂ ಸಹ ಒಂದು ತರ ದುಷ್ಪರಿಣಾಮ ಅಥವಾ ಪ್ರತಿಕೂಲ ಪರಿಣಾಮ ಬೀಳೋದಿಲ್ಲ. ಈಗ ಸಸ್ಯಗಳ ಒಂದು ರೋಗ ನಿರ್ವಹಣೆಗೆ ನಾವು ಸೂಕ್ಷ್ಮಾಣುಗಳನ್ನು ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೌದು ಹೌದು. ಮುಖ್ಯವಾಗಿ ಯಾವ್ಯಾವ ಶಿಲೀಂಧ್ರಗಳು ಮತ್ತೆ ದುಂಡಾಣುಗಳನ್ನು ಬಳಸ್ಕೋಬಹುದು ಅಂತೀರ? ಶಿಲೀಂಧ್ರಗಳು ಅಂದ್ರೆ ಈಗ ನೋಡಿ ಹೆಚ್ಚಿನದಾಗಿ ಈಗೆಲ್ಲ ಮಾರುಕಟ್ಟೆಯಲ್ಲೂ ಸಹ ಸಿಗ್ತಾ ಇರ್ತವೆ. ಈಗ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಹೆಚ್ಚಿನದಾಗಿ ಅಂದ್ರೆ ಟೈಕೋಡರ್ಮ ಸ್ಪೀಶೀಸ್ ಅಂದ್ರೆ ಪ್ರಭೇದಗಳು ಬೇರೆ ಬೇರೆ ಇದಾವೆ. ಅದರಿಗೆ ಟ್ರೈಕೋಡರ್ಮ ವಿರಡೆ ಅಂತಿದೆ, ಟ್ರೈಕೋಡರ್ಮ ಹಾರ್ಜಿಯಾನಮ್ ಅಂತಿದೆ, ಟ್ರೈಕೋಡರ್ಮ ಬೇರೆ ಇನ್ನು ಆ ಪ್ರಭೇದಗಳಿದಾವೆ ಅದರಲ್ಲಿ. ಅದೇ ತರಾನೆ ಗ್ಲಿಯೋಕ್ಲಾಡಿಯಂ ಅಂತಿದೆ, ಗ್ಲೋಮಸ್ ಅಂತ ಇದೆ, ಅಥವಾ ಪೆನಿಸಿಲಿಯಂ ಅಂತ ಅಂದ್ಬಿಟ್ಟು ಅದರಲ್ಲಿರ್ತಕ್ಕ ಬೇರೆ ಬೇರೆ ಪ್ರಭೇದಗಳು ಇದಾವೆ. ಅದೇ ದುಂಡಾಣಕ್ಕೆ ಬಂದ್ರೆ ಅದರಲ್ಲಿ ಸೂಡೋಮನಾಸ್ ಅಂತ ಹೆಚ್ಚಿನದಾಗಿ ನಾವು ಕಾಣಿಸ್ಕೊಳ್ತಾ ಇದಾವೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಉಪಯೋಗಿಸ್ತಿದ್ದಾರೆ, ಮತ್ತೆ ಅದರಿಂದ ಒಳ್ಳೆ ಅನುಕೂಲ ಪರಿಣಾಮ ಸಹ ಬರೋದ್ರಿಂದ ಈ ಸೂಡೋಮನಾಸ್ ಅನ್ನೋದ ಪ್ರಭೇದಗಳಿದಾವೆ. ಈ ಬ್ಯಾಸಿಲಸ್, ಪ್ಯಾಶ್ಯೂರಿಯಾ ಅಂತ ಅವು ಸಹ ಇದಾವೆ. ಅವನ್ನು ದುಂಡಾಣುಗಳು, ಇವನ್ನ ಜಂತು ಹುಳುಗಳ ನಿಯಂತ್ರಣಕ್ಕೆ ಮತ್ತೆ ಈ ಮಣ್ಣಿನಲ್ಲಿ ಬರತಕ್ಕಂತ ಬೇರೆ ಶಿಲೀಂಧ್ರಗಳಿಗೆ ಈ ದುಂಡಾಣುಗಳನ್ನು ಉಪಯೋಗಿಸಿಕೊಂಡು ನಾವು ಹತೋಟಿ ಮಾಡೋದಕ್ಕೆ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವಂತ ಈ ಜೈವಿಕ ನಾಶಕ ಅಂದ್ರೆ ಟ್ರೈಕೋಡರ್ಮಾ ಅಂತ. ಹೌದು. ಅಂದ್ರೆ ಈ ಬೆಳೆಗಳ ರೋಗಗಳ ನಿರ್ವಹಣೆಯಲ್ಲಿ ಈ ಟ್ರೈಕೋಡರ್ಮಾವನ್ನ ಹೇಗೆ ಬಳಸ್ಕೋಬೇಕು ಅಂತೀರಿ? ನೋಡಿ, ಬೇರೆ ತರ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ರೋಗಾಣುಗಳು ಇದ್ದಾವೆ. ಟ್ರೈಕೋಡರ್ಮ, ಅಗ್ರೋಡರ್ಮ, ಬಯೋಡರ್ಮ ಅಂತ ಅಂದ್ಬಿಟ್ಟು ಎಲ್ಲ ಸಿಗ್ತಾ ಇದಾವೆ. ಇವೆಲ್ಲ ಟ್ರೈಕೋಡರ್ಮ ಅಥವಾ ಶಿಲೀಂಧ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಇದನ್ನ ಈ ಜೈವಿಕ ನಾಶಕನ ನಾವು ಬೆಳೆಗಳ ಮೇಲೆ ಅಂದ್ರೆ ಏನು ಈ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಇದರದ್ದು ಒಂದು ಮುಖ್ಯವಾದ ಒಂದು ಒಳ್ಳೆ ಗುಣ ಅಂತ ಏನಂದ್ರೆ ಬೇಗವಾಗಿ ಅಂದ್ರೆ ಬಹಳ ಶೀಘ್ರವಾಗಿ ಬೆಳೀತತೆ, ಅಂದ್ರೆ ಏನು ಅಭಿವೃದ್ಧಿವಂತತೆ. ಆಮೇಲೆ ದೀರ್ಘಕಾಲ ಇದು ಈ ನೆಲದಲ್ಲೂ ಸಹ ಮಣ್ಣಲ್ಲೂ ಸಹ ಬದುಕಬಲ್ಲದಾಗಿದೆ. ಅದಕ್ಕಾಗಿ ಈ ಕೃಷಿ ಬೆಳೆಗಳಾದ ಈ ಜೋಳ, ಈ ಗೋಧಿ, ನೆಲಗಡಲೆ, ಕಡಲೆ, ಹತ್ತಿ, ಇದರಲ್ಲಿ ಯಾವುದೇ ಆಗ್ಲಿ ಕಂಡು ಬರ್ತಕ್ಕಂಥ ಬುಡಕೊಳೆ ರೋಗ ಇರ್ತದೆ, ಕತ್ತುಕೊಳೆ ರೋಗ ಇರ್ತದೆ, ಅಥವಾ ಸೊರಗು ರೋಗ ಬರ್ತಕ್ಕಂಥ ರೋಗಾಣುಗಳು ಇರ್ತವೆ, ಅವುಗಳ ನಿಯಂತ್ರಣಕ್ಕಾಗಿ ನಾವು ಈ ಬೀಜೋಪಚಾರ ಮುಖಾಂತರ ಈ ಟ್ರೈಕೋಡರ್ಮ ಬಳಸಿದ್ದೆ ಆಯ್ತು ಅಂತಂದ್ರೆ ನಾವು ಇದರಿಂದ ಹತೋಟಿ ಪಡಬಹುದು. ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮ ಉಪಯೋಗಿಸಬೇಕಾಗುತ್ತೆ. ಇಲ್ಲ ನಾವು ಬಿತ್ತನೆ ಸಮಯದಲ್ಲಿ ಹಾಕೋದಕ್ಕಾಗೋದಿಲ್ಲ, ಮೊದಲೇ ಹಾಕಬಹುದು ಅಂತಂದ್ರೆ ಪ್ರತಿ ಹೆಕ್ಟೇರ್ಗೆ ಒಂದು 200-250 ಕಿಲೋಗ್ರಾಂ ಅಥವಾ ಈ ಟ್ರೈಕೋಡರ್ಮ, ಗ್ಲೋಕ್ಲಾಡಿಯಂ ಅಥವಾ ಈ ದುಂಡಾಣುಗಳನ್ನು ಸಹ ನಾವು ಬಳಸಿಬಿಟ್ಟು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸೋದ್ರಿಂದಲೂ ಸಹ ಈ ರೋಗಾಣುಗಳನ್ನ ನಿಯಂತ್ರಣ ಮಾಡಬಹುದು ಅಥವಾ ರೋಗಗಳ ಬಾಧೆನ ಕಡಿಮೆ ಮಾಡಬಹುದು ಅಂತ ಕಂಡುಬಂದಿದೆ. ಅಂದ್ರೆ ಸಾಕಷ್ಟು ಒಂದು ವಿಧದಲ್ಲಿ ಟ್ರೈಕೋಡರ್ಮ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಹೌದು. ಅಂದ್ರೆ ಈ ಟ್ರೈಕೋಡರ್ಮವನ್ನು ನಾವು ಯಾವ ರೀತಿ ಅಭಿವೃದ್ಧಿಪಡಿಸಬಹುದು ಅಂತ ವಿಧಾನ ಹೇಗೆ ಅಂತ? ನೋಡಿ, ಇದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಎಲ್ಲೋ ಮಾರುಕಟ್ಟೆಯಲ್ಲಿ ಸಿಕ್ತು ಅಥವಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಂದ್ಬಿಟ್ಟು ಒಂದು ಕೆಜಿ ತಗೊಂಡೋಗ್ಬಿಟ್ಟು ಟ್ರೈಕೋಡರ್ಮಾನ ಆಗಿ ಉಪಯೋಗಿಸಿಕೊಂಡು ಆಮೇಲೆ ಮುಂದೆ ಇನ್ನೊಂದ್ಸರಿ ಬರಬೇಕು ಅನ್ನೋದು ಬೇಕಾಗಲ್ಲ. ಈ ಟ್ರೈಕೋಡರ್ಮಾ ಅನ್ನೋದು ಈ ಸರ್ವೇ ಸಾಮಾನ್ಯವಾಗಿ ಈ ಪ್ರಕೃತಿಯಲ್ಲಿ ದೊರೆತಕ್ಕಂಥದ್ದು ಮಣ್ಣಲ್ಲಿರುತ್ತದೆ. ಆದ್ರೆ ಈ ಒಳ್ಳೆಯ ಟ್ರೈಕೋಡರ್ಮಾನ ಒಂದ್ಸರಿ ನೀವು ತಂದಿದ್ದೇ ಆಯ್ತು ಅಂದ್ರೆ ಆ ಈ ಶಿಲೀಂಧ್ರನಾಶಕನ ಶೀಘ್ರವಾಗಿ ಬೆಳೆಯುವುದು ಸ್ವಭಾವ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದನ್ನ ಅಭಿವೃದ್ಧಿಪಡಿಸಬೇಕಾಗತ್ತೆ. ಹೇಗಪ್ಪ ಅಂತಂದ್ರೆ ತಂದಿರತಕ್ಕಂತ ಒಂದು ಕೆಜಿ ಆಗ್ಲಿ ಅರ್ಧ ಕೆಜಿ ಆಗ್ಲಿ ಟ್ರೈಕೋಡರ್ಮಾನ 500 ಕೆಜಿ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕಳಿತಿರ್ಬೇಕು ಅಂತದ್ರ ಜೊತೆಗೆ, ಅಥವಾ ಬೇವಿನಿಂಡಿ ಒಂದು 50 ಕೆಜಿ ಬೇವಿನಿಂಡಿ ಜೊತೆಗೆ ಆಗ್ಲಿ ಯಾವ್ದಾದ್ರೂ ಒಂದು ನೆರಳಿನಲ್ಲಿ ಮಿಶ್ರ ಮಾಡಿ ಅದನ್ನ ನೀರನ್ನು ಚಿಮುಕ್ಸ್ಬಿಟ್ಟು ಒಂದ್ ಕಡೆ ಇಡಬೇಕು. ಇದ್ರ ಮೇಲೆ ಗೋಣಿತಾಟ ಅಥವಾ ಪ್ಲಾಸ್ಟಿಕ್ ಹಾಳೆ ಹಾಕ್ಬಿಟ್ಟು ಒಂದ್ ವಾರ ಮುಚ್ಚಿಡಬೇಕಾಗುತ್ತೆ. ಅಂದ್ರೇನು, ಈ ಕಳಿತ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಈ ದುಂಡಾಣು ಆಗ್ಲಿ ಅಥವಾ ಈ ಟ್ರೈಕೋಡರ್ಮಾ ಆಗ್ಲಿ ಹಾಕಿದ್ದೆ ಆಯ್ತು ಅಂದ್ರೆ ಅವು ಜಾಸ್ತಿ ಅಭಿವೃದ್ಧಿ ಹೊಂದ್ತವೆ. ಇದನ್ನ ಇನ್ನೊಂದ್ಸರಿ ಒಂದ್ ವಾರ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು ಮಿಶ್ರ ಮಾಡಿ ಈ ರೋಗ ನಿಯಂತ್ರಣಕ್ಕೆ ಉಪಯೋಗಿಸ್ಕೋಬೇಕಾಗುತ್ತೆ. ಅಂದ್ರೆ ಈ ರೀತಿಯಾಗಿ ನಾವು ಈ ಟ್ರೈಕೋಡರ್ಮಾವನ್ನು ಅಭಿವೃದ್ಧಿಪಡಿಸಿಕೊಂಡ್ಮೇಲೆ ಹೌದು ಯಾವ್ಯಾವ ತೋಟಗಾರಿಕಾ ಬೆಳೆಗಳಲ್ಲಿ ಉಪಯೋಗಿಸಬಹುದು ಅಂತ? ನಾನು ಆಗ್ಲೇ ಹೇಳಿದೆ, ಕೃಷಿ ಬೆಳೆಗಳಾದ ಎಲ್ಲದರ ಮೇಲೂ ಸಹ ಮಣ್ಣಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಅವನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳಿದೆ. ಅದೇ ತರನೇ ಖಂಡಿತವಾಗಿಯೂ ಸಹ ತೋಟಗಾರಿಕಾ ಬೆಳೆಗಳಾದ ಈ ತೆಂಗು ಆಗ್ಲಿ ಅಡಿಕೆ ಆಗ್ಲಿ ಕಾಳುಮೆಣಸು ಬಾಳೆ ಇದರಲ್ಲಿ ಬರ್ತಕ್ಕಂಥ ಈ ಅಣಬೆ ರೋಗ, ಕಾಂಡ ಸೊರಗೋ ರೋಗ ಅಥವಾ ಕಾಂಡ ಸೋರೋದು ರೋಗ, ಸೊರಗು ರೋಗ, ಆಮೇಲೆ ಗಡ್ಡೆ ಕೊಳೆ ರೋಗ, ಇಂತ ಮುಂತಾದ ರೋಗಾಣುಗಳು ಇರ್ತವೆ. ಅಂದ್ರೆ ಮಣ್ಣಿಂದ ಬರುವಂತಹ ರೋಗಾಣುಗಳು ಇವು ಒಳಗಡೆ ಸೇರ್ಬಿಟ್ಟು ರೋಗನ ತರಿಸೋದು. ಅದಕ್ಕಿಂತ ಮುಂಚೆ ಈ ಪ್ರತಿ ಗಿಡಕ್ಕೆ ನಾವು ಒಂದೊಂದು ಗಿಡಕ್ಕೆ ಹಾಕಬೇಕು ಅಂತಂದ್ರೆ 20 ಗ್ರಾಮ್, ಇದು ಬೀಜೋಪಚಾರ ಮಾಡಿದ್ರೆ 4-10 ಗ್ರಾಮ್ ಹಾಕ್ಬೋದಾಯ್ತು. ಆದ್ರೆ ಈ ಬುಡಕ್ಕೆ ಪ್ರತಿ ಗಿಡಕ್ಕೆ ಗುಣಿ ತೆಗೆದ್ಬಿಟ್ಟು ಹಾಕೋದ್ರಿಂದ ಒಂದು 20 ಗ್ರಾಮ್ ಟ್ರೈಕೋಡರ್ಮಾನ ವರ್ಷಕ್ಕೆ 2 ಬಾರಿ ಈ ಗಿಡಗಳ ಬುಡಕ್ಕೆ ಮಣ್ಣಿಗೆ ಸೇರಿಸಿದ್ದೆ ಆಯ್ತು ಅಂತಂದ್ರೆ ಅದರಿಂದ ನಮಗೆ ರೋಗದ ನಿಯಂತ್ರಣ ಸಾಧ್ಯವಾಗುತ್ತೆ. ಇದಲ್ಲದೆ ಈ ತೋಟದ ಬೆಳೆಗಳು ಅಥವಾ ತರಕಾರಿ ಬೆಳೆಗಳು ಸಹ ಇದಾವೆ. ಈ ತರಕಾರಿ ಬೆಳೆಗಳನ್ನ ಒಂದೇ ಕಡೆ ಬೆಳೀತಾ ಇರ್ತಾರೆ, ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ರೋಗಗಳು ರೋಗಾಣುಗಳಂತೂ ಇದ್ದೇ ಇರ್ತವೆ. ಅಂದ್ರೇನು, ಈ ಎಲೆ ಮೇಲ್ಗಡೆ ಬರ್ತಕ್ಕಂಥ ರೋಗ ಅದು, ಅಥವಾ ಮಣ್ಣಿಂದ ಬರ್ತಕ್ಕಂಥ ಬುಡಾಕೊಳೆ ಆಗಿರ್ಬೋದು, ಇಲ್ಲಾಂದ್ರೆ ಜಂತು ಹುಳುಗಳಾಗಿರ್ಬೋದು, ಇವೆಲ್ಲವೂ ಸಹ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೂ ಸಹ ಅಂದ್ರೆ ಏನು ಟೊಮೆಟೊ ಆಗಿರಲಿ ಮೆಣಸಿನಕಾಯಿ ಆಗಿರಲಿ ಈ ಸಸಿ ಮಡಿಯಲ್ಲಿ ಆ ಸಸಿ ಮಡಿಯಲ್ಲಿ ಸಾಯೋದಕ್ಕೆ ಬುಡಾಕೊಳೆ ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮೊದಲೇ ಹೇಳಿದಂತೆ ನಾವು ಅಭಿವೃದ್ಧಿಪಡಿಸತಕ್ಕಂಥ ಟ್ರೈಕೋಡರ್ಮಾನ ಒಂದು 10-20 ಕೆಜಿ ಒಂದು ಸ್ಕ್ವೇರ್ ಅದು 1x1 ಸ್ಕ್ವೇರ್ ಸಸಿ ಮಡಿಯನ್ನ ಚದರ ಮೀಟರ್ಗೆ ಒಂದು ಹಾಕ್ಬಿಟ್ಟು ಅದು ಮಣ್ಣಿನಲ್ಲಿ ಉಪಚಾರ ಅಥವಾ ಬೀಜೋಪಚಾರ ಮಾಡೋದು, ಇಲ್ಲಾಂದ್ರೆ ಮಣ್ಣಿಗೆ ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಆಮೇಲೆ ನೀರು ಹಾಕಿ ಆಮೇಲೆ ಈ ಸಸಿಗಳನ್ನ ನೆಡೋದಕ್ಕೆ ಅಥವಾ ಈ ಬೀಜಗಳನ್ನ ಹಾಕಿದ್ದೆ ಆಯ್ತು ಅಂದ್ರೆ ಅದರಿಂದ ರೋಗಗಳು ಬರೋದು ಕಡಿಮೆ ಆಗುತ್ತೆ. ಇನ್ನೊಂದು ಸೂಕ್ಷ್ಮಾಣು ಜೀವಿ ಅಂದ್ರೆ ಈ ದಡ್ಡಾಣು ಅಂದ್ರೆ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಕೇಳಿದ್ದೀವಿ. ಹೌದು, ಇದರ ಉಪಯುಕ್ತತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ. ಇದು ಟ್ರೈಕೋಡರ್ಮ ತರನೇ ಇನ್ನೊಂದು ದುಂಡಾಣು ಅಥವಾ ದಂಡಾಣು ಅಂತ ಹೇಳ್ತೀವಿ. ಟ್ರೈಕೋಡರ್ಮ ಶಿಲೀಂಧ್ರ, ಟ್ರೈಕೋಡರ್ಮ ಶಿಲೀಂಧ್ರ ಆಗುತ್ತೆ ಇದು. ಇದು ದಂಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಅದಾಗಿರುತ್ತೆ. ಇದರ ಉಪಯುಕ್ತ ಅಂತಂದ್ರೆ ಇದು ಒಂಥರ ಜೈವಿಕ ಸೂಕ್ಷ್ಮ ಜೀವಿ. ಈ ಮಣ್ಣಲ್ಲಿ ರೋಗನಾಶಕ ಮಾಡದಲ್ದಲೆ ಅಂದ್ರೇನು ಮೊದಲೇ ಬೆರೆಸಿದ್ದೇ ಆಯ್ತು ಅಂತಂದ್ರೆ ರೋಗಾಣುಗಳನ್ನ ಕಡಿಮೆ ಮಾಡುತ್ತೆ. ಇದಲ್ದಲೆ ಈ ನೇರವಾಗಿ ಈ ಸಸ್ಯಗಳಿಗೆ ಹಬ್ಬತಕ್ಕಂತ ರೋಗ ನಾಶ ಮಾಡದಲ್ದಲೇನೆ ಬೆಳವಣಿಗೆ ಹೆಚ್ಚಿಸುತ್ತೆ, ಅಂದ್ರೇನು ಗ್ರೋತ್ ಪ್ರಮೋಷನ್ ಅಂತ ಹೇಳ್ತೀವಿ, ಅಥವಾ ಇಳುವರಿನೂ ಸಹ ಹೆಚ್ಚಾಗೋದು ಕಂಡು ಬಂದಿದೆ ಇದನ್ನ ಹಾಕಿದ್ದೆ ಆಯ್ತು ಅಂದ್ರೆ. ಯಾಕೆಂದ್ರೆ ಮಣ್ಣಲ್ಲಿರ್ತಕ್ಕಂಥದ್ದು ಈ ರೋಗಾಣುಗಳನ್ನ ಕಡಿಮೆ ಮಾಡುತ್ತೆ, ಮತ್ತೆ ಈ ಸಾವಯವ ಕೃಷಿ ಮತ್ತೆ ಅದರಲ್ಲಿ ಉಪಯೋಗಿಸಿದಾಗ ಬೇರೆ ಅಣುಗಳಿಗೂ ಸಹ ಇದು ಒಂದು ಪ್ರಚೋದನೆ ಮಾಡೋದ್ರಿಂದ ಮತ್ತೆ ಇಳುವರಿನ ಸಹ ಹೆಚ್ಚಾಗಂಗೆ ಕಾಣುತ್ತೆ. ಇನ್ನೊಂದು, ಈ ಸೂಕ್ಷ್ಮ ಜೀವಿನ ಮಣ್ಣಿಂದ ಪ್ರತ್ಯೇಕ ಮಾಡಿಬಿಟ್ಟು ಕೃತಕ ಆಹಾರದಲ್ಲಿ ಬೆಳೆಸ್ತಾರೆ. ಯಾಕೆಂದ್ರೆ ಹೌದು, ಇದೊಂದು ಲ್ಯಾಬೊರೇಟರಿಯಲ್ಲಿ ಮಾಡಿರ್ತಕ್ಕಂಥದ್ದು, ಮತ್ತೆ ಒಂದು ಲಿಕ್ವಿಡ್ ಆಗಿ ಸಿಗುತ್ತೆ, ಇಲ್ಲ ಅಂತಂದ್ರೆ ಘನ ರೂಪದಲ್ಲೂ ಸಹ ಸಿಗುತ್ತೆ. ಹೆಚ್ಚಿನದಾಗಿ ಲಿಕ್ವಿಡ್ ಆಗಿ ಇತ್ತೀಚಿನ ದಿನಗಳಲ್ಲಿ ದ್ರವ ರೂಪದಲ್ಲೂ ಸಹ ಸಿಗ್ತಾ ಇರೋದ್ರಿಂದ ಇದನ್ನು ಅಂದ್ರೇನು ತಾವು ತರಬೇಕಾದ್ರೆ ಅಥವಾ ತಂದು ಬೇರೆದಕ್ಕೆ ಬೆರೆಸೋದಕ್ಕಿಂತ ಮುಂಚೆ ಅಭಿವೃದ್ಧಿ ಪಡಿಸಿದ ಮೇಲೆ ಇದನ್ನ ಬೆಳೆಸಬೇಕಾಗುತ್ತೆ ಅಥವಾ ಉಪಯೋಗಿಸಬೇಕಾಗುತ್ತೆ. ಈಗ ಈ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಸೂಕ್ಷ್ಮಾಣು ಜೀವಿಯನ್ನ ಹೌದು ನಾವು ಯಾವ ರೀತಿ ಬಳಸ್ಕೋಬಹುದು ಅಂತ? ಇದು ಟ್ರೈಕೋಡರ್ಮಾ ತರನೇ ಒಂದು ಈ ಸೂಡೋಮೋನಾಸ್ನ ಬೀಜಕ್ಕೆ 4 ಗ್ರಾಮ್ ಒಂದು ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಅಂದ್ರೆ ದ್ರವ ರೂಪದಲ್ಲಿತ್ತು ಅಂತಂದ್ರೆ ಬೆರೆಸಬಹುದು, ಬೀಜ ಜೊತೆಗೆ ಬೆರೆಸಬಹುದು. ಇಲ್ಲ ಅಂತಂದ್ರೆ ಈ ಸಸಿಗಳನ್ನ ಏನಾದರೂ ಇತ್ತು ಅಂತಂದ್ರೆ ಹೆಚ್ಚಿನದಾಗಿ ಈಗ ತರಕಾರಿ ಬೆಳೆಗಳು ಅಥವಾ ಪ್ಲಾಂಟೇಷನ್ ಕ್ರಾಪ್ಸ್ ಇಂಥದ್ರ ಬಗ್ಗೆ ಉಪಯೋಗಿಸೋದ್ರಿಂದ ಈ ದ್ರವ ರೂಪದಲ್ಲಿರ್ತಕ್ಕಂಥದ್ದನ್ನ ಒಂದು ದ್ರಾವಣ ಮಾಡಿಕೊಂಡು ಅದನ್ನ ಈ ದುಂಡಾಣಿಯುಕ್ತ ದ್ರಾವಣ ಮಾಡಿದ್ರಲ್ಲಿ ಈ ಸಸಿಗಳನ್ನ ಮತ್ತೆ ಈ ಬೆಳೆಗಳನ್ನ ಒಳಗಡೆ ಅದ್ದುಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಇಟ್ಟು ಆಮೇಲೆ ದನ ಈ ಬಿತ್ತನೆಗೆ ಉಪಯೋಗಿಸಬಹುದು. ಇದಲ್ಲದೆ ಈ ದ್ರಾವಣ ಏನಾದರೂ ಚೆನ್ನಾಗಿತ್ತು ಅಥವಾ ಒಳ್ಳೇದು ಸಿಕ್ಕಿತ್ತು ಅಂತಂದ್ರೆ ಇದನ್ನ ದ್ರವ ರೂಪದಲ್ಲಿರೋದ್ರಿಂದ ಸಹ ಸಿಂಪರಣೆ ಮಾಡಬಹುದು, ಎಲೆಗಳ ಮೇಲೆ ಸಿಂಪರಣೆ ಮಾಡಬಹುದು ಅಥವಾ ಕಾಂಡ ಮತ್ತೆ ಈ ಬುಡದಲ್ಲಿಯೂ ಸಹ ಹಾಕಬಹುದು. ಹಾಕಿದ್ದೆ ಆಯ್ತು ಅಂದ್ರೆ ಇದರಿಂದ ಈ ರೋಗ ಹತೋಟಿ ಮಾಡುದು ಕಂಡು ಬಂದಿದೆ. ಈಗ ತಾವು ಈ ಬೆಳೆಗಳಲ್ಲಿ ಬರುವಂತಹ ಮುಖ್ಯವಾದ ರೋಗಾಣುಗಳು ಶಿಲೀಂಧ್ರ ಮತ್ತೆ ಈ ದುಂಡಾಣುಗಳನ್ನ ಯಾವ ರೀತಿ ನಿಯಂತ್ರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೌದು, ಈಗ ತೋಟ ಮತ್ತೆ ತರಕಾರಿ ಬೆಳೆಗಳಲ್ಲಿ ಜಂತುಹುಳುಗಳು ಕೂಡ ಕಂಡು ಬರ್ತವೆ, ಇವುಗಳ ನಿರ್ವಹಣೆ ಹೇಗೆ ಅಂತ? ಹೌದು, ನಾನು ಮೊದಲೇ ಹೇಳ್ಬೇಕಾದ್ರೆ ತಮ್ಗೆ ಹೇಳಿದ್ರೆ ಈ ಜಂತುಹುಳುಗಳು ಒಂದ್ ಸ್ವಲ್ಪ ಜಾಸ್ತಿಯಾಗಿ ದುಂಡುಹುಳುಗಳು ಜಂತುಹುಳುಗಳು ಇವು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತವೆ ಅಂತಂದ್ಬಿಟ್ಟು ನಾನು ಹೇಳಿದೆ. ಈ ಜಂತುಹುಳುಗಳು ಈ ಕೃಷಿ ಬೆಳೆಯಲ್ಲಿ ಬರ್ತವೆ, ಆದ್ರೆ ಜಾಸ್ತಿಯಾಗಿ ತರಕಾರಿ ಮತ್ತೆ ತೋಟದ ಬೆಳೆಗಳಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಬರ್ತವೆ. ಯಾಕೆ ತಂಪಿರುತ್ತೆ, ಆಮೇಲೆ ವರ್ಷಾನುಗಟ್ಲೆ ಅದೇ ಬೆಳೀತಾನೆ ಬೆಳೀತಾನೆ ಇರ್ತಾರೆ, ಈ ಸಾವಯವ ಅಂಶಗಳು ಸಹ ಜಾಸ್ತಿ ಸಿಗ್ತಾ ಇರ್ತದ್ರಿಂದ ಈ ರೋಗಾಣುಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಅಂದ್ರೆ ಮೊದಲು ಹೇಳದಂತೆ ಟ್ರೈಕೋಡರ್ಮಾ ಉಪಯೋಗಿಸಬಹುದು, ಇಲ್ಲಾಂದ್ರೆ ಸೂಡೋಮನಾಸ್ ಅಂತ ಸಿಗ್ತಾ ಇರತಕ್ಕಂತಹ ಸೂಕ್ಷ್ಮಾಣುಗಳನ್ನು ಸಹ ಉಪಯೋಗಿಸಬಹುದು. ಇದಲ್ಲದೆ ಉಪಯುಕ್ತ ಜೀವಿಗಳಾದ ಮತ್ತೆ ಬೇರೆ ಇದಾವೆ, ನಾನು ಮೊದಲು ಹೇಳಿದಾಗೆ ಪ್ಯಾಶ್ಚೂರಿಯಾ ಅಂತಿದೆ, ಪೆಸಿಲೋಮೈಸಿಸ್ ಅಂತಿದೆ, ಇದು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಒಂದು ಅರಸಿಗಳಲ್ಲಿ ಇವು ಸಿಗ್ತವೆ. ಒಟ್ಟಿಸಿಲಿಯಮ್, ಗ್ಲಿಯೋಟ್ಲೇಡಿಯಮ್, ಗ್ಲೋಮಸ್ ಅಂತ ಸೂಕ್ಷ್ಮಾಣು ಜೀವಿಗಳಿದಾವೆ, ಇವನ್ನು ಸಹ ನಾವು ಮಣ್ಣಿಗೆ ಬೆರೆಸೋದಾಗಬಹುದು, ಇಲ್ಲಾಂದ್ರೆ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಜಂತು ಹುಳುಗಳನ್ನ ನಾಶಕ್ಕೆ ಅಥವಾ ನಿಯಂತ್ರಣಕ್ಕೆ ಈ ಬೀಜೋಪಚಾರ ಮಾಡಿಬಿಟ್ಟು ಸಹ ನಾವು ಬಳಸಬಹುದಾಗುತ್ತೆ. ಮತ್ತೆ ಈ ಜೈವಿಕ ನಿಯಂತ್ರಣ ಸೂಕ್ಷ್ಮ ಜೀವಿಗಳಿದಾವಲ್ಲ, ಹೌದು, ಇವುಗಳನ್ನ ಬಳಸುವಾಗ ನಾವು ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಡಾಕ್ಟ್ರೆ? ಹಾ ಹೌದು, ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ ಈಗೆಲ್ಲ ಹೇಳ್ತಾ ಇದೀವಿ ಈ ಜೈವಿಕ ನಿಯಂತ್ರಣ ಬಹಳ ಒಳ್ಳೇದು, ಇದನ್ನ ಪಾಲಿಸಬೇಕಾದ ಒಂದು ಮುನ್ನೆಚ್ಚರಿಕೆ ಕ್ರಮ ಉಪಯೋಗಿಸಿಕೊಂಡು ಅಥವಾ ಕ್ರಮಗಳನ್ನ ತಗೊಂಡು ನೀವು ಮಾಡಿದ್ದೇ ಆಯ್ತು ಅಂದ್ರೆ ಈ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂತ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಒಳ್ಳೆ ಕಡೆಯಿಂದ ತಂದು ಅಥವಾ ಎಕ್ಸ್ಪೈರಿ ಆಗಿರಲಿಲ್ಲ ಅಂತವನ್ನ ನಾವು ಉಪಯೋಗಿಸಿದ್ದೇ ಆಯ್ತು ಅಂದ್ರೆ ನಮಗೆ ರೋಗದ ನಿರ್ವಹಣೆ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿ ಬರ್ತದೆ. ಇದಲ್ಲದೆ ಈ ಜೈವಿಕ ನಾಶಕಗಳನ್ನ ಬಳಸೋದಕ್ಕಿಂತ ಮುಂಚೆ ಅಥವಾ ಬಳಸುವಾಗ ಈ ಮಣ್ಣಲ್ಲಿ ಒಂದ್ ಸ್ವಲ್ಪ ತೇವಾಂಶ ಇರಬೇಕು, ಯಾಕಂದ್ರೆ ಅವು ಜೀವಿಗಳು ಮತ್ತು ವಿಶೇಷವಾಗಿ ಶಿಲೀಂಧ್ರದ ಅಭಿವೃದ್ಧಿಗೆ ಬಹಳ ಬೇಕಾಗುತ್ತೆ. ಮತ್ತೆ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಸಾವಯವ ವಸ್ತು ಇರಬೇಕು, ಈಗ FIM ಆಗಿರಬಹುದು ಅಥವಾ ಹಿಂಡಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಸಾವಯವ ವಸ್ತುಗಳಾದ್ರೂ ಇತ್ತು ಅಂತಂದ್ರೆ ಅವು ಚೆನ್ನಾಗಿ ಅಭಿವೃದ್ಧಿ ಹೊತ್ತವೆ. ಅಂದ್ರೆ ರೋಗಾಣುಗಳು ಬರೋದಕ್ಕಿಂತ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಹರಡಿಕೊಂಡು ರೋಗಾಣುಗಳು ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಅವು ಇನ್ನೊಂದು ಈ ಸಾವಯವ ವಸ್ತು ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಇವು ಅಭಿವೃದ್ಧಿ ಬಂದಾಗ ಒಂದು ವಿಷ ಅವನ್ನೆಲ್ಲ ಇದು ಮಾಡಿದ್ರೆ ಅದ್ರ ನಮಗೆ ವಿಷ ಆಗೋದಿಲ್ಲ, ಆದ್ರೆ ಬೇರೆ ರೋಗಾಣುಗಳಿಗೆ ಇದು ಮಾಡತಕ್ಕಂತ ಈ ಸರ್ವಿಸ್ತಕ್ಕಂತ ಈ ವಿಷ ವಸ್ತುಗಳು ಶಿಲೀಂಧ್ರಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳನ್ನ ಅವು ಪ್ರತಿಬಂಧಿಸುತ್ತವೆ. ಹೌದು, ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ವಸ್ತು ಇರೋಂಗೆ ನಾವು ನೋಡ್ಕೋಬೇಕು. ಇದಲ್ಲದೆ ಈ ಹಾಕೋದಕ್ಕಿಂತ ಮುಂಚೆ ಅಂದ್ರೆ ಮೇ ಜೂನ್ ನಲ್ಲಿ ಮಳೆ ಬರುತ್ತೆ, ಅಂತ ಸಮಯದಲ್ಲಿ ಮೊದಲನೇ ಕಂತ ಹಾಕಬಹುದು. ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಎರಡನೇ ಕಂತು ಕೊಟ್ಟಿದ್ದೇ ಆಯ್ತು ಅಂದ್ರೆ ಈ ಸಾವಯವ ಗೊಬ್ಬರಗಳ ಜೊತೆಗೆ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಹೆಚ್ಚು ಪರಿಣಾಮ ಬರುತ್ತೆ ಮತ್ತೆ ಇದರಿಂದ ರೋಗದ ಬಾಧೆ ಸಹ ಬಹಳ ಕಡಿಮೆ ಆಗುತ್ತೆ ಅಂತ ಕಂಡು ಬಂದಿದೆ. ಇದನ್ನ ಸರ್ವೇ ಸಾಮಾನ್ಯವಾಗಿ ನಮ್ಮ ಜನಗಳು ಸಾವಯವ ಕೃಷಿಯಲ್ಲಿರ್ತಕ್ಕಂಥವ್ರು ಅಲ್ಲಲ್ಲೇ ಬೆಳೆಸಿಕೊಂಡು ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಿಬಿಟ್ಟು ಇದನ್ನ ತೊಡಸ್ಕೊಂಡಿದ್ದೇ ಆಯ್ತು ಅಂದ್ರೆ ಇದರಿಂದ ರೋಗಾಣುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ, ರೋಗಗಳ ಹತೋಟಿನೂ ಸಹ ಸಾಧ್ಯ ಅಂತ ಕಂಡು ಬಂದಿದೆ. ತಾವು ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ ಈ ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನ ರೈತರು ಬಳಸಬೇಕು ಅಂತ. ಹೌದು, ಸಾವಯವ ಗೊಬ್ಬರ ಹಾಕಿದಾಗ ತಂತಾನೆ ಈ ಉಪಯೋಗಕಾರಿ ಶಿಲೀಂಧ್ರಗಳು ಬೆಳೀತವೆ. ಹೌದು, ಅದು ಬೆಳೆದ್ಮೇಲೆ ಏನಾಗುತ್ತೆ, ಬೇರೆ ರೋಗಾಣು ಶಿಲೀಂಧ್ರಗಳಾಗಬಹುದು ಅಥವಾ ದಂಡಾಣುಗಳಾಗಬಹುದು, ಅವುಗಳ ಒಂದು ಚಟುವಟಿಕೆಯನ್ನು ನಿಯಂತ್ರಿಸ್ತವೆ. ಅದರಿಂದ ರೈತ ಬಾಂಧವರು ಈ ಹೆಚ್ಚೆಚ್ಚು ಒಳ್ಳೆಯ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಬೆಳೆಗಳಿಗೆ ಬಳಸೋದನ್ನ ಚೆನ್ನಾಗಿ ಮಾಡಬೇಕಾಗುತ್ತೆ. ಹೌದು, ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತ ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ಒಳ್ಳೆ ಮಾಹಿತಿ ಮಾಡಿಕೊಟ್ರೆ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಸಸ್ಯ ರೋಗ ನಿಯಂತ್ರಣ ಕುರಿತು ಡಾಕ್ಟರ್ ಟಿ ನರೇಂದ್ರಪ್ಪ ಅವರೊಡನೆ ಸಂದರ್ಶನ ಕೇಳಿದರಲ್ಲ, ಈಗ ಜೀವಸಾರ ಕುರಿತು ಮಾಹಿತಿ. ಉತ್ಪಾದನೆಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಬೇಕಾದ್ರೆ ಹಲವಾರು ಕೃಷಿ ಪರಿಕರಗಳನ್ನು ಉಪಯೋಗಿಸಬೇಕಾಗತ್ತೆ. ಬೆಳೆಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಿರಂತರವಾಗಿ ರಾಸಾಯನಿಕಗಳನ್ನು ಉಪಯೋಗಿಸಿದಂತ ಪರಿಣಾಮವಾಗಿ ಇವತ್ತು ನಮ್ಮ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾವು ಕಾಣಬಹುದು. ಈ ರಾಸಾಯನಿಕ ಪರಿಕರಗಳು ಅಂದರೆ ಗೊಬ್ಬರಗಳಾಗಬಹುದು, ಈ ಸಸ್ಯ ಸಂರಕ್ಷಣಾ ಔಷಧಿಗಳಾಗಬಹುದು, ಇವುಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಿದೆ ಮತ್ತು ಮಣ್ಣು ಕಲುಷಿತವಾಗಿದೆ. ಸಸ್ಯ ರೋಗನಾಶಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡಂತ ಈ ಸಸ್ಯ ರೋಗಾಣುಗಳು ಇವತ್ತು ಹೆಚ್ಚಾಗಿದ್ದಾವೆ. ಕೀಟನಾಶಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡಂತ ಕೀಟಪೀಡೆಗಳು ಕೂಡ ಇವತ್ತು ಹೆಚ್ಚಾಗಿದ್ದಾವೆ. ಮತ್ತೆ ಸಸ್ಯ ಸಂರಕ್ಷಣಾ ಚಟುವಟಿಕೆಗಳಿಗೆ ತಗಲುವಂತಹ ಅತಿಯಾದ ವೆಚ್ಚ, ಇದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಸಾವಯವ ಕೃಷಿ ಒಂದು ಮುಖ್ಯವಾದಂತಹ ಪರಿಹಾರವಾಗಿದೆ. ಅದರಲ್ಲೂ ಸಾವಯವ ಕೃಷಿಯಲ್ಲಿ ಜೀವಸಾರದ ಬಳಕೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಂತ ಈ ಸಾವಯವ ಕೃಷಿಯನ್ನು ಕ್ರಮೇಣವಾಗಿ ಈ ರಾಸಾಯನಿಕ ಕೃಷಿ ಆಕ್ರಮಿಸಿಕೊಂಡಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಕೃಷಿಯಿಂದ ಸಮಸ್ಯೆಗಳನ್ನು ಎದುರಿಸಿರುವಂತಹ ರೈತರು ಮತ್ತೆ ರಾಸಾಯನಿಕ ಬಳಕೆಯಿಂದ ಬೆಳೆದಂತಹ ಪದಾರ್ಥಗಳನ್ನು ತಿಂದು ಆರೋಗ್ಯ ಹಾನಿಯಾಗಿರುವಂತಹ ಗ್ರಾಹಕರು ಸಾವಯವ ಕೃಷಿ ಮತ್ತು ಅದರಿಂದ ಬರುವಂತಹ ಲಾಭಗಳ ಕಡೆಗೆ ಮುಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಜೀವಸಾರ ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಜೀವಸಾರವನ್ನು ಮುಖ್ಯವಾಗಿ ನೀರಾವರಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬಹಳ ಯಶಸ್ವಿಯಾಗಿ ನಾವು ಬಳಸಿಕೊಬಹುದು. ಕೃಷಿ ತ್ಯಾಜ್ಯಗಳು, ಕಳೆಗಳು, ಹಸಿರೆಲೆ ಅಂತ ಈ ಸಸ್ಯಜನ್ಯ ವಸ್ತುಗಳನ್ನು ಜೈವಿಕ ಅನಿಲ ಘಟಕಗಳಿಂದ ಹೊರಗಡೆ ಬರುವಂತಹ ರಾಡಿ ಅಥವಾ ಸಗಣಿ ಮತ್ತು ಗೋಮೂತ್ರಗಳನ್ನು ಮಿಶ್ರ ಮಾಡಿ ಜೈವಿಕ ಸ್ಥಾವರಗಳ ಮುಖಾಂತರ ನೀರಿನೊಂದಿಗೆ ಪಚನಗೊಳಿಸಿ ನಂತರ ಸೋಸಿ ಪಡೆದಂತಹ ಪೋಷಕಾಂಶಯುಕ್ತ ನೀರನ್ನೇ ಈ ಜೀವಸಾರ. ಈ ರೀತಿಯಾಗಿ ಕೃಷಿ ತ್ಯಾಜ್ಯಗಳು, ಸಗಣಿ, ಗೋಮೂತ್ರದಂತಹ ಸಾವಯವ ಪದಾರ್ಥಗಳನ್ನು ನೀರಿನಲ್ಲಿ ಕರಗಿಸಿ ಪಡೆದಂತಹ ಜೀವಸಾರದಲ್ಲಿ ಬೆಳೆಗಳಿಗೆ ಬೇಕಾದ ಹಲವಾರು ಸಸ್ಯ ಪ್ರಚೋದಕ ಪದಾರ್ಥಗಳು, ರೋಗ ನಿರೋಧಕ ಪದಾರ್ಥಗಳು, ಕೀಟ ನಿರೋಧಕ ಅಂಶಗಳು ಮತ್ತು ಸಸ್ಯ ಬೆಳವಣಿಗೆಗೆ ಬೇಕಾದಂತಹ ಲಘು ಪೋಷಕಾಂಶಗಳು ಇದ್ದಾವೆ. ಇಂತಹ ಪೋಷಕಾಂಶಯುಕ್ತ ಜೀವಸಾರವನ್ನು ನೀರಾವರಿ ಮುಖಾಂತರ ನಾವು ಬೆಳೆಗಳಿಗೆ ಕೊಡೋದ್ರಿಂದ ಸಸ್ಯಗಳು ಇವುಗಳನ್ನು ಬೇರುಗಳ ಮೂಲಕ ಸುಲಭವಾಗಿ, ಶೀಘ್ರವಾಗಿ, ಪೋಷಕಾಂಶಗಳು ನಷ್ಟವಾಗದ ರೀತಿಯಲ್ಲಿ ಸಮರ್ಥವಾಗಿ ಹೀರಿ ಆರೋಗ್ಯವಾಗಿ ಬೆಳೀತವೆ. ಹಾಗೆಯೇ ಆರೋಗ್ಯವಂತ ಸಸ್ಯ ಉತ್ತಮವಾದಂತಹ ಇಳುವರಿಯನ್ನು ಕೊಡುತ್ತೆ. ಜೀವಸಾರದಲ್ಲಿ ಸಾವಯವ ಪದಾರ್ಥಗಳನ್ನು ಕರಗಿಸುವಂತಹ ಹಲವಾರು ವಿಧದ ಅಸಂಖ್ಯಾತ ಬಹು ಉಪಯೋಗಿ ಸೂಕ್ಷ್ಮಾಣುಜೀವಿಗಳು ಇದ್ದಾವೆ. ಅವುಗಳು ವಿವಿಧ ಪ್ರಕಾರದ ಕಿಣ್ವಗಳನ್ನು ಸ್ರವಿಸಿ ಸಾವಯವ ಪದಾರ್ಥದಲ್ಲಿರುವಂತಹ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತವೆ. ಹೀಗೆ ಪೋಷಕಾಂಶಗಳು ಬಿಡುಗಡೆಗೊಂಡಂತಹ ನೀರನ್ನು ನಾವು ಬೆಳೆಗಳಿಗೆ ಕೊಟ್ಟಾಗ ಅವು ತ್ವರಿತವಾಗಿ ಸ್ಪಂದಿಸುತ್ತವೆ. ಇಂತಹ ನೀರನ್ನು ಜೀವಸಾರ ಅಂತ ನಾವು ಕರೆಯೋದಕ್ಕೆ ಮುಖ್ಯ ಕಾರಣ ಅಂದರೆ ಅದರಲ್ಲಿರುವಂತಹ ಈ ಸಾವಯವ ಪದಾರ್ಥಗಳಿಂದ ಪಡೆದಂತಹ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಮತ್ತು ಜೀವಂತ ಇರುವಂತಹ ಸೂಕ್ಷ್ಮಜೀವಿಗಳು ಸದಾ ಕ್ರಿಯಾಶೀಲವಾಗಿರೋದು ಮುಖ್ಯವಾಗುತ್ತೆ. ಈ ಜೀವಸಾರದ ಉತ್ಪಾದನಾ ಘಟಕ ಕೂಡ ಬಹಳ ಮುಖ್ಯವಾದ್ದು. ಈ ಜೀವಸಾರ ಉತ್ಪಾದನಾ ಘಟಕ ಸಾವಯವ ಪದಾರ್ಥಗಳನ್ನು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಹಯೋಗದಿಂದ ಪಚನಗೊಳಿಸೋದಕ್ಕೆ ಬಳಸುವಂತಹ ಒಂದು ಸಾಧನ. ಸಾಮಾನ್ಯವಾಗಿ ಇದನ್ನ ಜೈವಿಕ ಸ್ಥಾವರ ಅಥವಾ ಆಂಗ್ಲ ಭಾಷೆಯಲ್ಲಿ ಬಯೋಡೈಜೆಸ್ಟರ್ ಎಂಬುದಾಗಿ ನಾವು ಕರಿತೇವೆ. ಜೀವಸಾರ ಉತ್ಪಾದನಾ ಘಟಕವನ್ನು ಇಟ್ಟಿಗೆ, ಮರಳು ಮತ್ತು ಸಿಮೆಂಟ್ ಅನ್ನು ಉಪಯೋಗಿಸಿ ನಿರ್ಮಾಣ ಮಾಡಿಕೋಬಹುದು ಅಥವಾ ಇದಕ್ಕಾಗಿ ಕಲ್ಲು ಚಪ್ಪಡಿಗಳಿಂದ ತಯಾರಿಸಿದಂಥ ತೊಟ್ಟಿ ಅಥವಾ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ ಡ್ರಮ್ಗಳನ್ನು ಕೂಡ ಬಳಸ್ಕೋಬಹುದು. ಜೀವಸಾರ ಉತ್ಪಾದನಾ ಘಟಕವನ್ನು ಲಭ್ಯವಿರುವಂತಹ ಸಾವಯವ ಪದಾರ್ಥಗಳು ಅಂದರೆ ಕೃಷಿ ತ್ಯಾಜ್ಯಗಳು ಮತ್ತು ಅವಶ್ಯಕತೆ ಇರುವಂತಹ ಜೀವಸಾರದ ಪ್ರಮಾಣವನ್ನು ಆಧರಿಸಿ ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ನಾವು ನಿರ್ಮಾಣ ಮಾಡಿಕೋಬಹುದು. ಮಧ್ಯಮ ಗಾತ್ರದ ಸ್ಥಾವರಕ್ಕೆ 10 ಅಡಿ ಉದ್ದ, 5 ಅಡಿ ಅಗಲ ಮತ್ತು 4 ಅಡಿ ಎತ್ತರದ ಸಿಮೆಂಟ್ ತೊಟ್ಟಿಯನ್ನು 10 ಡಿಗ್ರಿ ಇಳಿಜಾರು ಇರುವ ರೀತಿಯಲ್ಲಿ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಳಿಜಾರಿರುವಂತಹ ಕಡೆಯಿಂದ ಎರಡಡಿ ಒಳಕ್ಕೆ 1 ಸೆಂಟಿಮೀಟರ್ ವ್ಯಾಸ ಇರುವಂತಹ ಕಬ್ಬಿಣದ ಅಥವಾ ಪಿವಿಸಿ ಜಾಲರಿಯನ್ನು ಅಳವಡಿಸಬೇಕು. ಮತ್ತೆ ಇಳಿಜಾರಿರುವಂತಹ ಈ ತಳದ ಕೊನೆಯಲ್ಲಿ 5 ಸೆಂಟಿಮೀಟರ್ ವ್ಯಾಸದ ರಂಧ್ರವನ್ನು ಮಾಡಿ ರಂಧ್ರವನ್ನು 0.5 ಸೆಂಟಿಮೀಟರ್ ರಂಧ್ರಗಳಿರುವಂತಹ ಜಾಲರಿಯಿಂದ ಮುಚ್ಚಬೇಕು. ಈ ಮೂಲಕ ಬಸಿದ ನೀರು ಹೊರಗಡೆ ಬರುವ ರೀತಿಯಲ್ಲಿ ಒಂದು ಕೊಳವೆಯನ್ನು ಜೋಡಿಸಿಕೊಳ್ಳಬೇಕು. ಜೀವಸಾರವನ್ನು ತಯಾರಿಸೋದಕ್ಕೆ ಸಾವಯವ ಪದಾರ್ಥಗಳನ್ನು ಬಳಸೋದ್ರಿಂದ ಜೀರ್ಣಗೊಂಡ ಪದಾರ್ಥಗಳು ಜಾಲರಿಯನ್ನು ಮುಚ್ಚುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನು ತಡೆಗಟ್ಟೋದಕ್ಕೆ ಜಾಲರಿ ಮೇಲೆ ಸರಿಸುಮಾರು 2 ಕಿಲೋಗ್ರಾಂನಷ್ಟು ಸಣ್ಣ ಜಲ್ಲಿ ಕಲೆಗಳನ್ನು ಹರಡಬೇಕಾಗುತ್ತೆ. ಈಗ ತೊಟ್ಟಿಯನ್ನು ನಾವು ತಯಾರು ಮಾಡಿಕೊಂಡ ಮೇಲೆ ಆ ತೊಟ್ಟಿನಲ್ಲಿ ಸುಮಾರು 5,600 ಲೀಟರ್ ನೀರನ್ನು ನಾವು ಶೇಖರಣೆ ಮಾಡ್ಕೋಬಹುದಾಗಿರುತ್ತೆ. ಇಂತಹ ತೊಟ್ಟಿನಲ್ಲಿ ಅಂದರೆ ಮೇಲ್ಗಡೆ ಒಂದು ಅರ್ಧ ಅಡಿ ಬಿಟ್ಟು ತುಂಡಾಗಿ ಕತ್ತರಿಸಿದಂತಹ ಅಂದರೆ 2-4 ಸೆಂಟಿಮೀಟರ್ ಉದ್ದ ಇರುವಂತಹ ಎಲ್ಲ ತರಹದ ಕೃಷಿ ತ್ಯಾಜ್ಯಗಳು, ಕಳೆಗಿಡಗಳು ಮತ್ತು 100 ಲೀಟರ್ನಷ್ಟು ಜೈವಿಕ ಅನಿಲ ಘಟಕದಿಂದ ಹೊರಗಡೆ ಬಂದಿರುವಂತಹ ರಾಡಿ ಅಥವಾ 100 ಕಿಲೋಗ್ರಾಂನಷ್ಟು ಸಗಣಿ ಮತ್ತು ಗೋಮೂತ್ರಗಳನ್ನು ಮಿಶ್ರಣ ಮಾಡಿ ನೀರನ್ನು ಸೇರಿಸಿ ಸುಮಾರು 3,000-4,000 ಲೀಟರ್ನಷ್ಟು ಇದಾಗುತ್ತೆ. ಇದನ್ನ 1 ತಿಂಗಳ ಕಾಲ ನಾವು ಪಚನಗೊಳಿಸಬೇಕಾಗುತ್ತೆ. ಸೂಕ್ಷ್ಮಜೀವಿಗಳ ಪಚನ ಕ್ರಿಯೆಯಿಂದ ದೊರೆತಂತ ಜೀವಸಾರವನ್ನು ನೀರಾವರಿ ಮೂಲಕ ಬೆಳೆಗಳಿಗೆ ಉಣಿಸಬೇಕು. ಜೀವಸಾರವನ್ನು ತೆಗೆದ ನಂತರ ಪುನಃ ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸಿ 1 ವಾರ ಕಳೆಯೋದಕ್ಕೆ ಬಿಟ್ಟು ದೊರೆತಂತ ಜೀವಸಾರವನ್ನು 2ನೇ ಸಾರಿ ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಈ ಪಚನಗೊಳಿಸಿದ ನಂತರ ದೊರೆಯುವಂತಹ ತ್ಯಾಜ್ಯಗಳನ್ನು ಕಾಂಪೋಸ್ಟ್ ತಯಾರಿಸುವಂತಹ ಗುಂಡಿಗೆ ವರ್ಗಾಯಿಸಿ ಕಾಂಪೋಸ್ಟ್ ಅನ್ನು ತಯಾರಿಸೋದಕ್ಕೆ ಉಪಯೋಗಿಸಬೇಕಾಗುತ್ತೆ. ಈ ರೀತಿಯಾಗಿ ಸಿದ್ದಪಡಿಸಿದ ಜೀವಸಾರದಲ್ಲಿ ಅನೇಕ ಫಲಕಾರಿ ಅಂಶಗಳು ಸುಸ್ಥಿರ ಸಾವಯವ ಕೃಷಿಗೆ ಪೂರಕವಾಗಿರುತ್ತವೆ. ಜೀವಸಾರ ಕುರಿತು ಮಾಹಿತಿ ಕೇಳಿದರಲ್ಲ, ನಮಸ್ಕಾರ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವ ಹಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗ ಎರೆಹುಳು ಗೊಬ್ಬರದ ರೀತಿಯೊಳಗ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲುಗೊಬ್ಬರವಾಗಿ ಎಡೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1-1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಚಿತ್ತಾಪುರ ತಾಲೂಕಿನ ಬೇನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. ಎಲ್ಲ ಮನ ಮುರಿದು ಹೋದ ನೆಲ ಮಾಡಿದೆಲ್ಲ ದಂಡ ಏನೇನು ಅಯ್ಯನೋ ದಂಡ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ಏನ್ ಕೊಡ ಏನ ಕೊಡ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡನ ಏನ್ ಕೊಡ ಏನ ಕೊಡನ ಹುಬ್ಬಳ್ಳಿ ಮಾಟ